ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಎಫ್ಎಂ ಅಂದ್ರೆ 102.6. ಎಫ್ಎಂ ಸಮಯ ಸರಿಯಾಗಿ 6:51:42. ಇದೀಗ ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 49 ಆಕಾಶವಾಣಿಯ ಆಶಯವಾಣಿ ಈ ಕುರಿತು ಭಾಗವಹಿಸುತ್ತಾರೆ ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ, ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ, ಸೋಮೇನಹಳ್ಳಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಆಕಾಶವಾಣಿಯ ಆಶಯವಾಣಿ ಈ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ, ಸೋಮೇನಹಳ್ಳಿ. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಓದುತ್ತಿರುವವರು ಅಲ್ಲ, ಒದರುತ್ತಿರುವವರು. ಸೀಮೆಗಿಲ್ಲ ಶಿವಣ್ಣ ಅನ್ನು ಸರಿಯಾಗಿರುತ್ತೆ. ಏ ಸುಮ್ನಿರ ಮಾರಾಯ, ನಿನ್ ಮಗಕ್ಕೆ ವಾರ್ತೆ ಓದೋದ್ ಬೇರೆ ಒಂದ್ ಆಸೆ ಬಂದೈತ್ ನೋಡ್ ನಿನ್ಗೆ. ಅದ್ಯಾಕ ಹಂಗಂತೀಯ ಬಿಡ್ಜಯಮ್ಮ, ವಾರ್ತೆ ಓದೋದು ಒಂದು ಕಲೆ. ನಮ್ ಶಿವಣ್ಣನಿಗೆ ಅದನ್ನ ಕಲಿಯೋ ಆಸೆ ಅಂತ ಕಾಣುತ್ತೆ. ಆಕಾಶವಾಣಿಗೆ ಹೋಗಿ ಓದ್ಲಿ ತಗೋ, ಅದ್ರಿಂದ ನಿನಗೆ ಏನ್ ತೊಂದ್ರೆ ಅಂತೀನಿ. ಈ ಜಯಮ್ಮಕ್ಕೆ ಇನ್ನೊಬ್ರು ನಾಡ್ಕೊಳ್ಳೋದು ಅಂದ್ರೆ ಬಲ ಆಸೆ. ಒಂದ್ರಲ್ಲಿ ಬಿಡವ, ಯಾರೇನು ಅಂದ್ರೆ ನಾವೇ ಸಣ್ಣವರಾಗ್ತೀವ. ಆದ್ರೂ ಗಂಗಮ್ಮ, 106 ಆಕಾಶವಾಣಿ ಅನ್ನೋ ಮಾಧ್ಯಮ ಇಷ್ಟೊಂದು ಘನತೆ ಗೌರವ ಸಂಪಾದಿಸಿಕೊಂಡು ಬಂದಿದೆ, ನನ್ ಸವಾಸ ಮಾಡಿದ ಅಷ್ಟೇ. ಏನೋ ಆ ಕಾಲದಲ್ಲಿ ಕೇಳ್ತಾ ಇದ್ದ ವಾರ್ತೆಗಳು ನೆನಪಿಗೆ ಬಂದು ಹಂಗಂದೆ. ಹಂಗೇನಿಲ್ಲ ಶಿವಣ್ಣ, ಸಮಾನತೆ ಅನ್ನೋದು ಆಕಾಶವಾಣಿಯಲ್ಲಿ ಹಾಸು ಒಕ್ಕೋಗಿದೆ. ಶಿಕ್ಷಿತ ಅಶಿಕ್ಷಿತ, ಬಡವ ಬಲ್ಲಿದ, ಪುರುಷ ಮಹಿಳೆ, ಹೀಗೆ ಯಾವುದೇ ಭೇದ ಇಲ್ವೇ ಇಲ್ಲ ಗೊತ್ತಾ. ಆಕಾಶವಾಣಿಯಲ್ಲಿ ಬರ್ತಾ ಇದ್ದ ವಾರ್ತೆಗಳನ್ನು ಯಾರಾದ್ರೂ ಮರೆಯಕ್ಕಾಗುತ್ತಾ? ಮೂಕಣವ, ಆಕಾಶವಾಣಿ ವಾರ್ತೆಗೆ ಆಕಾಶವಾಣಿನೇ ಸಾಟಿ. ಅದಕ್ಕೆ ಸರಿಸಾಟಿಯಾಗಿ ನಿಲ್ಲೋ ಮತ್ತೊಂದು ಬರ್ಲಿಲ್ಲ ಬಿಡು. ಹೌದೌದು, ವಾರ್ತೆಗಳನ್ನ ಓದ್ತಾ ಇದ್ದವರ ಧ್ವನಿನ ಕೇಳಿದ್ರೆ ಅಬ್ಬಬ್ಬಬ್ಬಾ, ಮತ್ತೆ ಕೇಳ್ಬೇಕು. ನಾವು ಕೂಡ ಅದೇ ರೀತಿ ವಾರ್ತೆಗಳನ್ನ ಓದ್ಬೇಕು ಅನ್ನೋ ಆಸೆ ಆಗೋದ್ರಲ್ಲಿ ತಪ್ಪೇನಿಲ್ ಬಿಡು. ಆ ಪುಣ್ಯಾತ್ಮ ರೇಡಿಯೋ ಕಂಡು ಹಿಡಿದಲ್ಲವ, ಅದೇನೋ ಐತಲ್ಲ ಅವನ ಹೆಸರು, ಅದೇ ಅದೆಂತದಪ್ಪ ಅದು? ಈ ಯಾರ ಕಣ್ಣನೋ ನಾರ್ ಕಣ್ಣನ ಕಣವ? ಹೂ ಎರಡು ಅಲ್ಲ, ಅದು ಕಾರ್ಕಣ್ಣ. ಏ ಅವ್ರ ಹೆಸರು ಮಾರ್ಕೋನಿ ಅಂತವ. ಒಂದ್ ಹೆಸರು ಒಂದು ವಾಕ್ಯನ ಸರಿಯಾಗಿ ಹೇಳಕ್ಕೆ ಬರ್ದಿದ್ರು ಮಾತಿಗೇನ್ ಕಮ್ಮಿ ಇಲ್ಲ ಬಿಡು. ಏ ಆದಿರ್ಲಿ, ಈ ಮಾರ್ಕೋನಿಗಿಂತ ಮೊದ್ಲೇ ಅನೇಕ ಜನ ವಿಜ್ಞಾನಿಗಳು ಈ ವಿಷಯದ ಮೇಲೆ ಸಾಕಷ್ಟು ಸಂಶೋಧನೆ ಮಾಡಿದ್ರಂತಲ್ ಶಿವಣ್ಣ. ಕಣವ, ಅದರಲ್ಲಿ ನಮ್ಮ ದೇಶದ ಜಗದೀಶ್ ಚಂದ್ರ ಬೋಸ್ ಅವರು ಕೂಡ ಮುಖ್ಯವಾದರು. ಅವರು ರೇಡಿಯೋ ತರಂಗಗಳ ಕುರಿತು ಸಂಶೋಧನೆ ಮಾಡಿ ಪ್ರಾತ್ಯಕ್ಷಕ್ಕೆ ಕೂಡ ಮಾಡಿದ್ರಂತೆ. ಸಂಶೋಧನೆ ಅಂದ್ರೆ ಹಂಗೆ ತಾನೆ, ಹತ್ತಾರು ಜನ ಪ್ರಯತ್ನ ಪಡ್ತಾರೆ, ಯಾರೋ ಒಬ್ರು ಯಶಸ್ ಕಾಣ್ತಾರೆ. ಈ ವಿಷಯ ಬಿಡು, ಎಷ್ಟೋ ಜನ ಯಾರೋ ಕಷ್ಟಪಟ್ಟೋದನ್ನು ಕೂಡ ಮರೆತು ಎಲ್ಲಾ ನಿನ್ನಿಂದಲೇ ಆಗಿದ್ದು ಅಂತ ಹೇಳ್ಕೊಂಡು ಓಡಾಡ್ತವಿ. ಯಾರನ್ನೋ ನೋಡ್ತಾರೋ ಅವ್ರವ್ರಂಗೆ ಆಡಕ್ ನೋಡ್ತಾರೆ. ಅದು ಹಂಗೆ ಬಿಡವ, ಅರ್ಧ ಕೊಡ ತಾನೆ ತುಳ್ಕದು. ವಿಜ್ಞಾನಿಗಳು ಎಷ್ಟು ಕಷ್ಟಪಟ್ಟು ಏನೇನೋ ಕಂಡಿಡಿತಾರೆ, ಅದನ್ನ ನ್ಯಾಯವಾದ ರೀತಿಯಲ್ಲಿ ಬಳಸ್ಕೊಳ್ಳೋ ಜವಾಬ್ದಾರಿ ನಮಗೂ ಕೂಡ ಇರ್ಬೇಕು. ಹ್ಮ್ ಕಣವ, ಇಲ್ಲಾಂದ್ರೆ ವಿಜ್ಞಾನ ಬಳಸ್ಕೊಂಡು ಇವತ್ತು ಬಾಂಬ್ ಹಾಕ್ತಾ ಕುಂತಾವಲ್ಲ ಕೆಲವು ಅಡ್ಡ ಕಶಿಗಳು ಹಂಗಾಗತ್ತೆ. ಮೊದ್ಲೆಲ್ಲ ಸ್ವಲ್ಪ ಜನ ಒಟ್ಟಾಗಿ ತಾವು ತಾವೇ ಸೇರ್ಕೊಂಡು ಕ್ಲಬ್ ಮಾಡ್ಕೊಂಡು ಖಾಸಗಿಯಾಗಿ ರೇಡಿಯೋ ಕೇಳ್ತಾ ಇದ್ರಂತೆ. ನಿನ್ ಕೇಳು, ಕ್ಲಬ್ ಅಂದ್ರೆ ಅಲ್ಲಿ ಬೇರೆ ಏನೇನೋ ಆಟ ಅದು ಇದು ಮಾಡ್ತಾರೆ. ಅದೇ ಮೊನ್ನೆ ನಮ್ ಶಿವಣ್ಣ ತಗ್ಲಕ್ಕಂಡಿರ್ಲಿಲ್ವಾ, ಅದು ಕ್ಲಬ್. ರೇಡಿಯೋ ಕೇಳಕ್ಕೂ ಕ್ಲಬ್ ಹೆಂಗಿರ್ತಿತ್ತು ಹೇಳವ, ಎಲ್ಲರೂ ನಂಬದ ಉಂಟ ಇದ್ನ. ನಿನ್ ಕತೆ ಕಟ್ಕೊಳವ, ತಾನ್ ಕಳ್ಳ ಪರರ ನಂಬು ಅಂತಾರಲ್ಲ, ಹಂಗಾತು. ಮಾತ್ ಮಾತಿಗೂ ಶಿವಣ್ಣನ್ನ ಹಂಗೋಸ್ತೀಯ. ನೀನೇನ್ ಬಲು ಜಾಣೆನೇನು, ಕ್ಲಬ್ ಅಂದ್ರೆ ನಿನ್ಗೆ ತಿಳ್ಕೊಂಡೇ ಇಲ್ಲ ಅಷ್ಟೇ ಅಲ್ಲ ಕಣವ. ಅದ್ ಬಿಡು ಗಂಗಮ್ಮ, ಯಾಕೆ ಈಗ್ಲೂ ಇಲ್ವಾ ಹವ್ಯಾಸಿ ರೇಡಿಯೋ ಕ್ಲಬ್ಗಳು? ಮೊದಲು ಸರ್ಕಾರದ ರೇಡಿಯೋ ಇರ್ಲಿಲ್ಲ, ಈ ಕೆಲವು ಜನ ಆಸಕ್ತರು ಸೇರಿ ಸಣ್ಣದಾಗಿ ತಾವೇ ಒಂದು ಗುಂಪು ಮಾಡಿಕೊಂಡು ತಮ್ ತಮ್ಮ ಚಿಕ್ಕ ವ್ಯಾಪ್ತಿನಲ್ಲಿ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರು. 1923 ಮುಂಬೈ ರೇಡಿಯೋ ಕ್ಲಬ್ ನಿಂದ ದೇಶದ ಮೊದಲ ರೇಡಿಯೋ ಕೇಂದ್ರ ಪ್ರಾರಂಭ ಆಯ್ತಂತೆ. ಅದ್ ಸರಿ, ಕರ್ನಾಟಕದಲ್ಲಿ ಯಾವಾಗ ಶುರು ಆಯ್ತಪ್ಪ? ಅದು 1935 ಸೆಪ್ಟೆಂಬರ್ 10 ಆಗಿನ ಮೈಸೂರು ರಾಜ್ಯದ ಮೊದಲ ರೇಡಿಯೋ ಕೇಂದ್ರ ಪ್ರಾರಂಭ ಆಯ್ತು. ಹೌದೌದು, ವಿ ಗೋಪಾಲ ಸ್ವಾಮಿ ಅನ್ನೋ ಪ್ರಾಧ್ಯಾಪಕರು ತುಂಬಾ ಆಸಕ್ತಿ ವಹಿಸಿ ಇಂಗ್ಲೆಂಡ್ ದೇಶಕ್ಕೆ ಹೋಗಿ ಅದಕ್ಕೆ ಬೇಕಾದ ಎಲ್ಲಾ ಪರಿಕರಗಳನ್ನ ತಂದು ರೇಡಿಯೋ ಶುರು ಮಾಡಿದ್ರು. ಇಡೀ ರಾಜ್ಯದಲ್ಲಿ ಈ ರೇಡಿಯೋನ ಕೇಳ್ಬಹುದಾಗಿತ್ತೇನಪ್ಪ? ಇಲ್ಲ ಕಣವ, ಪ್ರಾರಂಭದಲ್ಲಿ 25 ವ್ಯಾಪ್ತಿಯಲ್ಲಿ ಮಾತ್ರ ಇದರ ಪ್ರಸರಣ ಆಗ್ತಾ ಇತ್ತು. ನಿಮಗೆ ಗೊತ್ತಾ, ಮೊಟ್ಟಲು ಮೊದಲು ಪ್ರಸಾರ ಆಗಿದ್ದು ನಮ್ ಕುವೆಂಪು ಅವರ ರಚನೆಯ ಒಂದು ಕವಿತೆ ಅಂತೆ. ವಿ ಗೋಪಾಲಸ್ವಾಮಿಯವರೇ ತಮ್ಮ ಸ್ವಂತ ಹಣದಿಂದ ಇದನ್ನ ನಿಭಾಯಿಸಿಕೊಂಡು ಬರ್ತಾ ಇದ್ರು. ಆಹಾ, ಎಂಥ ಪುಣ್ಯಾತುಮರು! ಆ ಪುಣ್ಯಾತುಮರಿಗೆ ಎಂಥ ಆಸಕ್ತಿ ಇತ್ತು, ದುಡ್ಡು ಯಾವ್ದ್ರ ಮೇಲಾದ್ರೂ ಬಿದ್ದಿರ್ಲಿ ನಾಲ್ಗೆಯಲ್ಲಿ ತಗಂತೀನಿ ಅನ್ನೋರೇ ಜಾಸ್ತಿ ಇರುವಾಗ ಕೈಯಿಂದ ಹಣ ಹಾಕಿ ರೇಡಿಯೋ ಶುರು ಮಾಡಿದ್ರು ಅಂದ್ರೆ ಎಂಥ ದೊಡ್ಡ ಮನುಷ್ಯರ್ಬೋದು ಬಿಡಿ. ಅಯ್ಯೋಯ್ಯೋ, ಎಲ್ಲದ್ರಲ್ಲೂ ದುಡ್ಡು ಹುಡ್ಕೋ ಅಡ್ಕಸ್ಬಿಗಳೇ ಎಲ್ಲ ಕಡೆ ಇರ್ತಾರೆ ಜೇಮ. ಅದಿರ್ಲಿ, ಅವಾಗ ಪ್ರತಿ ದಿನ ಸಂಜೆ 6:00 to 8:30 ಕಾರ್ಯಕ್ರಮಗಳು ಪ್ರಸಾರ ಆಗ್ತಿತ್ತಂತೆ. ಇದನ್ ನೋಡಕ್ಕೆ ಸ್ವತಃ ನಮ್ ಮೈಸೂರ್ ಮಹಾರಾಜರೇ ರೇಡಿಯೋ ಕೇಂದ್ರಕ್ಕೆ ಬಂದು ಕುತೂಹಲದಿಂದ ಇದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ರಂತೆ. ಮಹಾರಾಜರು ಅಂದ್ರೆ ಹಂಗೆ ತಾನೆ ಶಿವಣ್ಣ, ಪ್ರಜೆಗಳ ಕಲ್ಯಾಣವೇ ತಮ್ಮ ಕಲ್ಯಾಣ ಅಂತ ಆಡಳಿತ ಮಾಡ್ತಿದ್ರು. ಅದೊಂದ್ ಕಾಲ, ಇದೊಂದ್ ಕಾಲ, ಅದು ಬಿಡು. ಇಂದಿನ ಕಾಲದ ಕತೆಗಳಲ್ಲಿ ಅಶರೀರ ವಾಣಿ ಆಕಾಶದಿಂದ ಧ್ವನಿ ಎಂದು ಕೇಳಿಸ್ತಿತ್ತು ಅಂತೆಲ್ಲ ಕತೆ ಹೇಳಿದ್ರು. ನಾವೆಲ್ಲ ಆಸಕ್ತಿಯಿಂದ ಆ ಕತೆಗಳನ್ನ ಕೇಳ್ತಾ ಇರ್ಲಿಲ್ವೇ ಗಂಗಮ್ಮ? ಹೌದು ಕಣವ, ಸರಿಯಾಗಿ ಹೇಳ್ದೆ ಜಯಮ್ಮ. ಇಂತಹ ಸೂಕ್ತವಾದ ಹೆಸರುಗಳನ್ನ ಆ ಕಾಲದ ಕನ್ನಡದ ಖ್ಯಾತ ಸಾಹಿತಿ ನಾ ಕಸ್ತೂರಿ ಅವರು ಸೂಚಿಸಿದ್ರಂತೆ. ಎಷ್ಟು ಒಳ್ಳೆಯ ಹೆಸರು ನೋಡವ, ಅದನ್ನ ಕೇಳೋಕೆ ನಮ್ ಕಿವಿಗಳಿಗೆ ಎಷ್ಟು ಹಿತವಾಗುತ್ತೆ. ಆ ಪುಣ್ಯಾತ್ಮ ಬಾರಿ ತಿಳುವಳಿಕಸ್ತ್ರ ಬಿಡು. ತಮಗೆ ಗೊತ್ತಿಲ್ದಂಗೆ ಗೋಪಾಲಸ್ವಾಮಿ ಅವರು ಇಂತಹ ಸಾಧನೆ ಮಾಡಿದ್ದು ನೋಡಿ ಬ್ರಿಟಿಷರಿಗೆ ತುಂಬಾ ಆಶ್ಚರ್ಯ ಆಯ್ತಂತೆ. ಇವರು ಪ್ರತಿಭೆ ನೋಡಿ ಹೊಟ್ಟೆನು ಉರ್ಕೊಂಡಿರ್ತಾರೆ ಬಿಡಿ. ಮೇಲ್ನೋಟಕ್ಕೆ ತೋರಿಸ್ಕೊಳ್ಳದೆ ಇವರು ಕೂಡ ಒಳಗೆ ಅಸೂಯೆ ಪಟ್ಟಿದ್ರೋ ಏನೋ. ಇನ್ನೊಬ್ಬರ ಶಕ್ತಿ ನೋಡಿ ಸಂತೋಷ ಪಡಬೇಕು, ಅದ್ ಬಿಡವ. ಅತ್ಲಗೆ ಕೆಲವು ವರ್ಷಗಳ ನಂತರ ಆಕಾಶವಾಣಿನ ಮೈಸೂರು ಪುರಸಭೆಗೆ ವಹಿಸಿಕೊಡಲಾಗುತ್ತೆ, ಆದ್ರೆ ನೇತೃತ್ವ ಮಾತ್ರ ಗೋಪಾಲಸ್ವಾಮಿ ಅವ್ರದ್ದೇ ಇರುತ್ತೆ. ಆಮೇಲೆ ಇದು ಬೆಂಗಳೂರಿಗೆ ವರ್ಗಾವಣೆ ಆಗುತ್ತೆ, ಆಗ್ಲೂ ಕೂಡ ನಮ್ ಗೋಪಾಲ ಸ್ವಾಮಿಯವರು, ಮಹಾರಾಜರು, ನಾ ಕಸ್ತೂರಿಯವರು ಇದ್ರ ಜೊತೆಗೆ ಇರ್ತಾರೆ. ಆ ಕಾಲದಲ್ಲಿ ಮುಂಬಯಿ, ಮದ್ರಾಸು, ಕಲ್ಕತ್ತಾ ಇಲ್ಲೆಲ್ಲಾ ಇದ್ದ ಇಂತಹ ಖಾಸಗಿ ಕೇಂದ್ರಗಳನ್ನೆಲ್ಲ ಸರ್ಕಾರ ಆಮೇಲೆ ಒಂದು ವ್ಯವಸ್ಥೆಯೊಳಗೆ ತರುತ್ತೆ. ಮುಂದೆ ಅದು ಆಲ್ ಇಂಡಿಯಾ ರೇಡಿಯೋ ಅಂತ ಆಗುತ್ತೆ ಅಂತ ಕಾಣುತ್ತೆ. ಆಮೇಲೆ ದೇಶಾದ್ಯಂತ ಇದಕ್ಕೆ ಆಕಾಶವಾಣಿ ಎನ್ನುವ ಒಂದು ಹೆಸರನ್ನ ಇಡಲಾಗುತ್ತದೆ. ಕನ್ನಡಿಗರು ಇಟ್ಟ ಹೆಸರು ಅಜರಾಮರವಾಗಿ ಉಳ್ಕೊಂಡೈತೆ. ಆಕಾಶವಾಣಿ ಇತಿಹಾಸದಲ್ಲಿ ಕನ್ನಡದ ಹೆಸರುಗಳು ಯಾವತ್ತೂ ಸೇರಿ ಹೋಗಿದ್ದಾವೆ. ಕಬ್ಬಿಗ ಹೃದಿಸಿದ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾಧಾಮ ಅಂತ ಕುವೆಂಪು ಅವರು ಅಷ್ಟಿಲ್ದೇ ಹೇಳಿದಾರ. ಹೌದೌದು, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ದುಡ್ಡು ದೋಚುವ ಪ್ರಪಂಚದಲ್ಲಿ ಇಂತಹ ನಿಸ್ವಾರ್ಥ ಜೀವಿಗಳು ಕೂಡ ಇರ್ತಾರಲ್ಲ, ಎಷ್ಟು ಸಂತೋಷವಾಗುತ್ತಲ್ವಾ. ನೀನ್ ಹೇಳೋದು ನಿಜ. ಇದಕ್ಕಾಗಿ ನಾವು ಬರೀ ಸಂತೋಷ ಪಡೋದಷ್ಟೇ ಅಲ್ಲ, ಅವರ ತತ್ವಗಳನ್ನ ಹುಲ್ಲು ಕಡ್ಡಿಯಷ್ಟಾದ್ರೂ ಅನುಸರಿಸೋಕೆ ನೋಡ್ಬೇಕು ಕಣವ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಇಷ್ಟೇ ಸಣ್ಣ ರೇಡಿಯೋದೊಳಗೆ ಅಷ್ಟೊಂದ್ ದೊಡ್ಡವ್ರಿಗೆ ಕೂತ್ಕೊಳಕ್ ಜಾಗ ಎಲ್ಲಿರುತ್ತೆ ಅಂತ ಆಶ್ಚರ್ಯ ಪಡ್ತಾ ಇದ್ವಿ. ಇದ್ರೊಳಗೆ ಮಾತಾಡೋರು ಎಲ್ಲಿ ಕುಂತಾರೆ ಅಂತ ಪತ್ತೆ ಮಾಡೋಕೋಗಿ ನಿಮ್ಮನೆ ರೇಡಿಯೋನೇ ನೀನು ಒಡೆದಾಕಿದ್ದಂತಲ್ಲ ನಿಜವ ಶಿವಣ್ಣ? ಛೂ, ಅದನ್ನೇನ್ ಹೇಳ್ತೀಯ. ಶಿವಣ್ಣ ರೇಡಿಯೋ ಒಡೆದಾಕಿದ್ದಕ್ಕೆ ಅವ್ರ ಅಪ್ಪ ಈ ಶಿವಣ್ಣನ ತಲನೇ ಒಡೆದಾಕಿತ್ತಂತ ಗೊತ್ತಾ ನಿನ್ಗೆ? ಕಣವ, ನಮಗೂ ಕೂಡ ಇಂತ ಪ್ರಶ್ನೆ ಅನುಮಾನಗಳು ಬರ್ತಿದ್ವು. ಹಂಗಂತ ರೇಡಿಯೋನೇ ಒಡೆದು ಚೂರ್ ಮಾಡಿ ಹುಡ್ಕೋದು ಅಂದ್ರೆ ಹೆಂಗ್ ಶಿವಣ್ಣ? ಇದು ಒಂಥರ ಸಂಶೋಧನೆ ಅಲ್ವೇನವ. ಅವತ್ತೆಲ್ಲಾದ್ರೆ ರೇಡಿಯೋದೊಳಗೆ ಮನುಷ್ಯರು ಸಿಕ್ಕಿಬಿಟ್ಟಿದ್ರೆ ನನ್ನ ಹೆಸರು ಕೂಡ ಆಕಾಶವಾಣಿ ಜೊತೆಗೆ ಅಜರ ಅಮರವಾಗಿರೋದು ಗೊತ್ತಾ? ಈಗೇನು ಕಮ್ಮಿನ ಹೇಳಪ್ಪ, ನೀನು ನಿನ್ನ ಸಾಧನೆಯನ್ನು ಯಾರಾದ್ರೂ ಮರೆಯಕ್ಕಾಗುತ್ತ? ಸುತ್ತತ್ತು ಹಳ್ಳಿಲೂ ನಿನ್ನ ಎಡವಟ್ಟು ಪ್ರಸಂಗಗಳ ಗುಣಗಾನ ನಡೀತಾನೇ ಇರುತ್ತೆ. ನಿನಗ್ ಗೊತ್ತಾ, ನಾನು ಕೂಡ ಒಂದ್ಸಲ ರೇಡಿಯೋಕ್ಕೆ ಕಾರ್ಯಕ್ರಮ ಕೊಡಕ್ ಹೋಗಿದ್ದೆ. ನಾನು ಬಂದಿದ್ನಲ್ವ ನಿನ್ ಜೊತೆಗೆ, ತಿಂಗಳುಗಟ್ಲೆ ಅದೇನೇನೋ ಬಾಯ್ಪಾಠ ಮಾಡ್ಕೊಂಡು ಹೋಗಿದ್ವಲ್ವಾ? ಮೈಕಿನ ಮುಂದೆ ಶಿಸ್ತಾಗಿ ಸರಿಯಾಗಿ ಗಂಭೀರವಾಗಿ ಕುತ್ಕೊಂಡು ಮಾತಾಡಿ ಅಂತ ಅವ್ರು ಎಷ್ಟು ಹೇಳ್ಕೊಟ್ರು, ನಿಮಗಿಬ್ರಿಗೂ ಬರ್ಲ ಇಲ್ವಂತೆ? ಏ ಸುಮ್ನೆ ಇರು ಶಿವಣ್ಣ, ಜಯಮ್ಮ ಗಂಗಮ್ಮನ ಮೇಲಿನ ಹೊಟ್ಟೆ ಕಿಚ್ಚಿ ಏನೇನೋ ಹೇಳ್ಬೇಡ. ಈ ನಾಡಿ ಬುದ್ಧಿವಂತರು, ಅಷ್ಟು ಮಾಡಕ್ಕಾಗಲ್ವಾ ಅವ್ರ ಕೈಲಿ? ಆಗ್ಲಿಲ್ಲ ಕಣವ್ವ, ಅದೇನಾತು ಅಂದ್ರೆ ಆ ಕೊಠಡಿ, ಆ ಮೈಕು, ಕುರ್ಚಿ, ಅಲ್ಲಿನ ವ್ಯವಸ್ಥೆ ಎಲ್ಲ ನೋಡಿ ನನ್ ಮನಸ್ಸು ಒಂಥರಾ ತೊಬ್ಬಿಬ್ಬಾಗಿ ಮಕ್ರೋನೋ ಪ್ಯಾಕ್ರೋನೋ ಅನ್ನೋದು ಗೊತ್ತಾಗದೆ ಮಂಕ ಕೂತ್ಕೊಂಡ್ಬಿಟ್ಟೆ. ಕುರ್ಚಿ ಮೇಲೆ ಕೂತ್ಕೊಂಡು ಸಣ್ಣ ಮಕ್ಳ ತರ ಹಿಂದ್ಕೆ ಮುಂದ್ಕೆ ಉಯ್ಯಾಲೆ ಆಡೋ ತರ ಆಡಿದ್ದೇ ಆಡಿದ್ದು. ಅವ್ರು ಏನ್ ಮಾತಾಡ್ಸಿದ್ರು ನಾನ್ ಬಾಯಿ ಬತ್ತೋದಂಗಾಗಿ ಮೈ ಬೆವರ್ತಾ ಬೆಬ್ಬೆ ಬೆಬ್ಬೆ ಬೆಬ್ಬೆ ಬೆಬ್ಬೆ ಅಂದಿದ್ದೇ ಬಂತು ನೋಡಪ್ಪ. ಪಾಪ ಆಕಾಶವಾಣಿಯವರು, ಅವ್ರ ಜೀವನದಲ್ಲಿ ಮೊಟ್ಟ ಮೊದಲ ಸಾರಿ ನಿಮ್ಮಂತವ್ರು ನೋಡಿದ್ರು ಅಂತ ಕಾಣುತ್ತೆ. ಅವರು ಸಾಕಷ್ಟು ತಿಳಿಸಿ ಹೇಳಿ ಸಾಕಾಗಿ ಕೊನೆಗೆ ವೈನಾಗಿ ಮೂರ್ ಸುತ್ತು ಮಂಗಳಾರತಿ ಮಾಡಿ ಕಳಿಸಿದ್ರು. ಆಕಾಶವಾಣಿ ಅಂದ್ರೆ ಅದೇನು ಸಾಮಾನ್ವಿ, ಅದರಲ್ಲಿ ಕಾರ್ಯಕ್ರಮ ಕೊಡೋದು ಅಂದ್ರೆ ಹುಡುಗಾಟದ ಕೆಲಸ ಅಲ್ಲ. ಏ ನಾವೆಂದ್ಕೊಂಡಿದ್ವವ ಇದ್ನೆಲ್ಲವ, ಎಂದು ಕಾಣದ ಮಂಗ ಮಂದನ್ ಮಜ್ಗೆ ಕಾಣ್ತು ಅನ್ನಂಗಾತು. ಕಾರ್ಯಕ್ರಮ ಕೊಡೋದಿರ್ಲಿ, ಅಬ್ಬಬ್ಬಾ, ಆ ಕ್ಷಣಕ್ಕೆ ಭೂಮಿ ಬಾಯಿ ಬಿಟ್ಟು ನನ್ನ ನುಂಗಬಾರ್ದೆ ಅನ್ನಂಗಾಗೋಯ್ತು ನನ್ನ ಪರಿಸ್ಥಿತಿ. ಆದ್ರೂ ಅವರು ಮತ್ತೆ ಧೈರ್ಯ ಕೊಟ್ಟು ಆತ್ಮವಿಶ್ವಾಸ ತುಂಬಿ ಮತ್ತೊಂದ್ಸಲ ನಮ್ಮನ್ನ ಕರೆಸಿ ಮಾತಾಡಿಸಿ ಕಾರ್ಯಕ್ರಮ ಮಾಡಿಬಿಟ್ರು ಅಂತೀನಿ. ಆದ್ರೂ ನಾವು ಎಲ್ರಿಗೂ ಕಾಣಿಸ್ತೀವೇನೋ ಅನ್ನೋ ತರ ಸ್ನೋ ಪೌಡ್ರು, ಕೊಣ್ಕೊಪ್ಪು, ಕೆನ್ನೆ ರೋಸು ಎಲ್ಲ ಬಳ್ಕೊಂಡು ಕುದುರೆ ಜುಟ್ಟು ಕಟ್ಕೊಂಡು ಕಾಲಿಗೆ ಜಣ ಜಣ ಅನ್ನೋ ಜೋರಾಗಿ ಶಬ್ದ ಮಾಡೋ ಗೆಜ್ಜೆ ಹಾಕೊಂಡು ನಾಟಕದ ಪಾತ್ರಗಳಂತೆ ವಿಚಿತ್ರವಾಗಿ ಹೋಗಿದ್ವು. ಅವರೆಲ್ಲ ಒಳಗೊಳಗೆ ನಕ್ಕಿರ್ತಾರೆ, ನಿಮಗ್ ಗೊತ್ತಾಗಿರಲ್ಲ ಬಿಡು. ಆದ್ರೂ ಆಕಾಶವಾಣಿ ಯಾರಿಗಿದ್ದಕ್ಕೆ ಪಾಡಾತ್ ನೋಡವ, ನಮ್ಮಂತ ಹಳ್ಳಿ ಜನಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ. ಇನ್ಯಾರಾದ್ರೂ ಆಗಿದ್ರೆ ಜನ್ಮೇಪಿ ನಿಮ್ಮನ್ನ ಅತ್ಲಕ್ ತಲೆ ಹಾಕಿ ಮೈಕಣಕ್ಕೂ ಬಿಡ್ತಿರಲ್ಲ, ತಿಳ್ಕೊಳ್ಳಿ. ಅದಕ್ಕೆ ಕಣಪ್ಪ ಹೇಳೋದು, ಅದು ಬರೀ ಆಕಾಶವಾಣಿ ಅಲ್ಲ, ಸಾಮಾನ್ಯ ಜನಗಳ ವಾಣಿ ಅಂತವ. ಹೌದ್ ಕಣವ, ಹಂಗೆ ಅಸಾಮಾನ್ಯ ವಾಣಿ ಕೂಡ ಹೌದು. ಸಮಾಜದ ಕಟ್ಟ ಕಡೆಯ ಮನುಷ್ಯನಿಂದ ಹಿಡಿದು ಪಂಡಿತ ಪಾಮರ ಹೀಗೆ ಯಾವುದೇ ಭೇದವಿಲ್ಲದೆ ಎಲ್ರಿಗೂ ಅವಕಾಶ ಸಿಗೋದು ಇಲ್ಲಿ ಮಾತ್ರ ನೋಡವ. ಪಂಚ ಹುಟ್ಟರು ನಮ್ಮ ಹೋಟ್ಲಿ ಬರಂಗಿಲ್ಲ, ಚಪ್ಪಲಿ ಹಾಕ್ದವ್ರು ನಮ್ಮ ಅಂಗಡಿಗೆ ಬರಂಗಿಲ್ಲ ಅನ್ನೋ ಕಾಲದಲ್ಲಿ ಎಲ್ಲರೂ ನಮ್ಮೋರೆ ಬನ್ನಿ ಬನ್ನಿ ಅಂತ ಸ್ವಾಗತ ಮಾಡ್ತಲ್ಲ ಆಕಾಶವಾಣಿ, ಅಬ್ಬಬ್ಬಬ್ಬಾ ಎಷ್ಟು ಅದ್ಭುತ ಅಲ್ವಾ. ಆ ಕಾಲದಲ್ಲಿ ಜನಗಳಿಗೆ ಇದ್ದ ಒಂದೇ ಒಂದು ವಾರ್ತಾ ಕೇಂದ್ರ ಅಂದ್ರೆ ಇದೊಂದೇ. ವಾರ್ತೆಗಳು, ಪ್ರದೇಶ ಸಮಾಚಾರ ಕೇಳೋಕೆ ಅಂತ ಜನ ಕಾಯ್ತಾ ಕೂತ್ಕೊಳ್ತಿದ್ರು. ಬರೀ ಅಷ್ಟೇ ಅಲ್ಲ, ಎಷ್ಟೊಂದು ವೈವಿಧ್ಯವಾದ ಕಾರ್ಯಕ್ರಮಗಳು ಬರ್ತಾ ಇದ್ದು ಅಂತೀಯ. ಈ ಶಿವಣ್ಣಗೆ ಯಾವಾಗ್ಲೂ ಒಂದೇ ಚಿಂತೆ, ವಾರ್ತೆ ವಾರ್ತೆ ಅಂತ. ಅದೊಂದೇ ಹುಚ್ಚು ನೋಡಪ್ಪ ಯಾ ನಿನಗೆ. ಯಾಕಪ್ಪ, ನಮ್ಮ ಮೆಚ್ಚಿನ ಚಿತ್ರಗೀತೆಗಳು ಅಂತ ಬರ್ತಿದ್ವಲ್ಲ, ಅದನ್ ಮಾತ್ರ ನೀನ್ ಹೇಳಲ್ಲ ನೋಡು. ಅದ್ರಲ್ಲಿ ನಮ್ಮ ಹೆಸರು ಬೇರೆ ಹೇಳೋರು, ಅಲ್ಲಿ ನಮ್ಮ ಹೆಸರು ಬಂದ್ರೆ ಅಲ್ಲಿಗ್ ನಾವು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೂ ಸಾರ್ಥಕ ಅಂದ್ಕೊಳ್ತಿದ್ವು. ಅಯ್ಯೋ ಅಯ್ಯೋ, ಅದೇನು ಒಬ್ರೇ ಇಬ್ರೆ ತಮ್ಮ ಹೆಸರು ಬರೆದ್ ಕಳಿಸ್ತಾ ಇದ್ದವ್ರು. ಇಲ್ಲಿಂದ ದಿಲ್ಲಿ ತನಕ ಬರೀ ಹೆಸರೇ ಇರವು. ರೇಡಿಯೋದಲ್ಲಿ ತಮ್ಮ ಹೆಸರು ಬಂದ ತಕ್ಷಣ ಎಲ್ರು ಸೇರಿ ಹೋ ಅಂತ ಕೂಗಿದ್ದು ಕೂಗಿದ್ದೆಯಾ. ರೇಡಿಯೋ ಕಂಡಿಡಿದವರು ಮಾರ್ಕೋನಿನು ಇಷ್ಟೊಂದು ಜೋರಾಗಿ ಕೂಗಿರ್ಲಿಲ್ಲ ಬಿಡು, ಆದ್ರೂ ಅವಾಗೆಲ್ಲ ಎಷ್ಟು ಮಗ್ಧತೆ ಇತ್ತು, ಅದನ್ನ ಜ್ಞಾಪಕ ಮಾಡಿಕೊಂಡ್ರೆ ಮನಸ್ಸು ಸಂತೋಷವಾಗುತ್ತೆ. ನೋಡ್ದ ನಮ್ ಗೌರಮ್ಮನ್ನ ಕವಯಿತ್ರಿ ಆದಂಗಾತು, ಅರ್ಥವಾಗದ ದೊಡ್ಡ ದೊಡ್ಡ ವಾಕ್ಯಗಳನ್ನ ಬಳಸೋದ್ ನೋಡು ಗಂಗಮ್ಮ. ಆಗ್ಲಿ ಬಿಡು ಜಯಮ್ಮ, ಅದ್ರಲ್ಲಿ ತಪ್ಪೇನ್ ಹೇಳು, ಅವಕಾಶ ಕೊಟ್ಟಿರ್ತಾನೆ ಏನವ. ಪ್ರತಿಭೆ ಹೊರಗೆ ಬರೋದು ನಮಗೆ ಆಕಾಶವಾಣಿ ಅವಕಾಶ ಕೊಡ್ಲಿಲ್ವಾ ಹಂಗೆ. ನಮಸ್ಕಾರ ಗುಂಡಣ್ಣನವ್ರೆ. ಓಹೋ ಚೆನ್ನಾಗಿದ್ದಾರ ರಂಗಣ್ಣವ್ರೆ ಅಂತ ಕೃಷಿ ರಂಗದ ಕಾರ್ಯಕ್ರಮ ಬರ್ತಾ ಇತ್ತಲ್ಲ, ಎಷ್ಟೊಂದು ಮಾಹಿತಿನ ಎಷ್ಟು ಸ್ವಾರಸ್ಯಕರವಾಗಿ ನಿರೂಪಿಸ್ತಾ ಇದ್ರು ಗೊತ್ತಾ. ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೆಲಸ ಬಿಟ್ಟು ಕಾಯ್ತಾ ಇದ್ವಿ. ಹೌದು, ಆ ಕಾಲಕ್ಕೆ ಹೆಣ್ಣು ಮಕ್ಕಳಿಗೆ ಮಾನಸಿಕ ಶಕ್ತಿ ಕೊಡ್ತಾ ಇತ್ತು ಆ ಕಾರ್ಯಕ್ರಮ. ಆವತ್ತು ಅದು ನಮಗೆ ಗೊತ್ತಿಲ್ಲದೆ ನಮ್ಮೇಲೆ ಬೀರಿದ ಪ್ರಭಾವ ಇವತ್ತು ಕೂಡ ಫಲಿತಾಂಶ ಕೊಡ್ತಾ ಇದೆ ಗೊತ್ತಾ. ಹೌದಮ್ಮ, ಆಗ ನಮ್ಮ ಮನಸ್ಸಿನಲ್ಲಿ ಮೂಡಿದ ಸ್ತ್ರೀ ಸ್ವಾತಂತ್ರ್ಯ ಸಣ್ಣ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಯುವವಾಣಿ ಯುವ ಜನರಿಗಾಗಿ ಕೂಡ ಎಷ್ಟೊಂದು ಚೆನ್ನಾಗಿರೋದು. ಆ ಕಾಲಕ್ಕೆ ಏನೇನು ಮಾಹಿತಿ ಅಗತ್ಯ ಇತ್ತು ಅದನ್ನೆಲ್ಲ ತನ್ನ ಶಕ್ತಿ ಮೀರಿ ಆಕಾಶವಾಣಿ ನೀಡ್ತಾ ಇತ್ತು. ಸುದ್ದಿ ಸ್ವಾರಸ್ಯದಂತ ವಿಶೇಷ ಸಂಗತಿಗಾಗಿ ಜನ ಕಾಯ್ತಾ ಇರೋರು. ಚಿನ್ನರ ಚಿಲಿಪಿಲಿ ಮಕ್ಕಳ ಕಾರ್ಯಕ್ರಮ ಬೇರೆ ಬರೋದು. ಮಕ್ಕಳು ಎಷ್ಟು ಚೆನ್ನಾಗಿ ಹಾಡು ಕತೆ ನಾಟಕ ಎಲ್ಲ ಮಾಡ್ತಾ ಇದ್ರು ಅಲ್ವಾ. ಭಾನುವಾರ ಅಂತೂ ನಮಗ್ ಸುಗ್ಗ್ಯೋ ಸುಗ್ಗಿ, ಹಬ್ಬದ ಊಟ ಉಂಡಷ್ಟು ತೃಪ್ತಿ ಆಗ್ತಾ ಇತ್ತು ಆ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರೆ. ಅದೇನು ಆಕಾಶವಾಣಿನೋ ಅಕ್ಷಯವಾಣಿನೋ ಗೊತ್ತಾಗಲ್ಲ ಕಣವ. ಹಾಡು ಮುಟ್ಟದ ಸೊಪ್ಪಿಲ್ಲ, ಆಕಾಶವಾಣಿ ಮುಟ್ಟದ ವಿಚಾರ ಇಲ್ಲ ಅಂತ ಹೊಸ ಗಾದೆನೆ ಮಾಡಬಹುದು. ಮೊದ್ಲೆಲ್ಲ ರೇಡಿಯೋ ಇಟ್ಕೊಳ್ಳಕ್ಕೆ ಸರ್ಕಾರದಿಂದ ಲೈಸೆನ್ಸ್ ಪಡೆಯಬೇಕಾಗಿತ್ತು ಗೊತ್ತಾ. ಈಗಿನವ್ರಿಗೆ ಹೇಳಿದ್ರೆ ಆಡ್ಕೊಂಡಾಗ್ತಾರಷ್ಟೇ. ನಾವು ಚಿಕ್ಕವರಾಗಿದ್ದಾಗ ಊರ್ ಮಧ್ಯದಲ್ಲಿ ಯಾವುದಾದರೂ ಕೊಠಡಿಯಲ್ಲಿ ಸರ್ಕಾರದಿಂದನೇ ರೇಡಿಯೋ ಹಾಕಿ ಕೇಳಿಸೋ ವ್ಯವಸ್ಥೆ ಕೂಡ ಇತ್ತು. ಹ್ಮ್ ಕಣವ, ಕೂಗ ಮಾರಿ ಇಕ್ಕಿ ಜೋರಾಗಿ ವಾರ್ತೆ ಹಾಕರು, ಊರ್ ಜನೆಲ್ಲ ಅದನ್ನ ಕೇಳಿಸ್ಕೊಂಡಿದ್ರೆ ರೇಡಿಯೋದಲ್ಲಿ ಭಾನುವಾರ ಸಿನಿಮಾ ಕೂಡ ಆಗ್ತಾ ಇದ್ರು. ಸಿನಿಮಾ ನೋಡ್ಬೇಕಾದ್ರೆ ಯಾರು ಕೂಡ ಜೋರಾಗಿ ಮಾತಾಡಬಾರ್ದು ಅನ್ನೋ ಕಾನೂನು ಕೂಡ ನಮಗೆ ನಾವೇ ಜಾರಿ ಮಾಡ್ಕೊಂಡಿದ್ವು ಅಲ್ವಾ. ಆ ಕಾಲದಲ್ಲಿ ಟಿವಿನ ಮೊಬೈಲ ಸುದ್ದಿ ಕೇಳೋಕೆ ಮಾಹಿತಿ ತಿಳಿಯೋಕೆ ಶಿಕ್ಷಣ ಅರಿಯೋಕೆ ಮನರಂಜನೆಗೆ ಸರ್ಕಾರದ ಬೇರೆ ಬೇರೆ ಯೋಜನೆ ಕಾರ್ಯಕ್ರಮಗಳ ಬಗ್ಗೆ ತಿಳಿಯೋಕೆ ಹಿಂಗೆ ಇಡೀ ನಮ್ಮ ಬದುಕನ್ನ ಆವರಿಸಿಕೊಂಡು ಬಿಟ್ಟಿತ್ತು ನಮ್ಮ ಆಕಾಶವಾಣಿ. ಅಲ್ಲಿ ಮಾತಾಡ್ತಾ ಇದ್ದ ಕನ್ನಡ ಭಾಷೆಯ ಸೊಬಗು ಗಾಂಭೀರ್ಯ ಪದಬಳಕೆ ವ್ಯಾಕರಣ ಇದೆಲ್ಲ ಮತ್ತೆಲ್ಲಿ ಕೇಳೋಕೆ ಸಾಧ್ಯವಿದೆ ಹೇಳಿ. ಅಲ್ಲಿ ಬಳಸೋ ಉದ್ಘೋಷಕರು ಎನ್ನುವ ಪದ ಎಷ್ಟು ಹೃದಯಕ್ಕೆ ತಾಕುತ್ತಿತ್ತು ಅಲ್ವಾ. ಕಾಲ ಬದಲಾವಣೆ ಆದಂಗೆ ಮಾಧ್ಯಮಗಳು ಹೆಚ್ಚಾಗ್ತಾ ಹೋದ್ವು. ಸತ್ಯವಾದ ಸುದ್ದಿಗಿಂತ ಚಾರ್ವಿತ ಚರ್ವರ್ಣ ವಿಷಯಗಳಿಗೆ ಹೆಚ್ಚು ಮನ್ನಣೆ ಸಿಗೋಕೆ ಶುರುವಾಯ್ತು. ಸಹನೀಯವಾದ ಭಾಷೆ ಹೃದಯದ ಹಾಳೆಕ್ಕೆ ಇಳಿದು ಮನಸ್ಸನ್ನ ಮುದಗೊಳಿಸುವ ಪದ ಬಳಿಕೆ ತೆಳುವಾದ ಹಾಸ್ಯ ಗೌರವಪೂರ್ಣವಾದ ಚರ್ಚೆಗಳು ಹಿಂಗೆ ಸಭ್ಯತೆಯ ರಾಯಭಾರಿಯಂತಹ ಮುಖ್ಯವಾದ ಪಾತ್ರಗಳನ್ನ ವಹಿಸ್ತಾ ಇದ್ದ ಆಕಾಶವಾಣಿಗೆ ಪರ್ಯಾಯ ಎಲ್ಲಿದೆ ಹೇಳು. ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ತಾ ಚಿಕ್ಕ ಪುಟ್ಟ ಬದಲಾವಣೆ ಮಾಡಿಕೊಂಡ್ರು ಕೂಡ ಇವತ್ತಿಗೂ ತನ್ನ ಗಾಂಭೀರ್ಯ ಗೌರವ ಜನಪರತೆ ಇತ್ಯಾದಿಗಳನ್ನ ತೂ ಬಿಟ್ಕೊಟ್ಟಿಲ್ಲ ನಮ್ಮ ಆಕಾಶವಾಣಿ. ಹೌದಮ್ಮ, ಇವತ್ತು ಕೂಡ ಇಲ್ಲಿ ಯಾವ ವಿಷಯ ಸಿಕ್ಕಲ್ಲ ಹೇಳು. ಸರ್ಕಾರದ ಎಲ್ಲಾ ಅಂಗಗಳು, ಆಡಳಿತ ಎಲ್ಲಾ ಕ್ಷೇತ್ರಗಳು, ಅಭಿವೃದ್ಧಿಯ ಎಲ್ಲಾ ಮಜಲುಗಳನ್ನು ಕೂಡ ವಿಸ್ತಾರವಾಗಿ ನಿರೂಪಿಸಿ ತನ್ನ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸುವುದನ್ನು ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಅಷ್ಟೇ ಅಲ್ಲ, ಎಲ್ಲಾ ಇಲಾಖೆಗಳ ಕಾರ್ಯಕ್ರಮಗಳ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ಸಿಕ್ಕುತ್ತೆ. ಶಿಕ್ಷಣ ಇರ್ಬೋದು, ಆರೋಗ್ಯ, ಅಭಿವೃದ್ಧಿ, ಆರ್ಥಿಕತೆ, ಆಡಳಿತ, ಮನರಂಜನೆ, ಕೃಷಿ, ದುಡಿಮೆ, ಕಾನೂನು, ಜಾಗತಿಕ ಬೆಳವಣಿಗೆ, ಶಿಷ್ಟ, ಜನಪದ, ದೇಶಿ ವಿದೇಶಿ, ವಿಜ್ಞಾನ, ಕಲೆ, ಏನಿಲ್ಲ ಏನೈತೆ ಹೇಳು. ಹೌದಮ್ಮ, ರೈತರು, ಕಾರ್ಮಿಕರು, ಮಹಿಳೆಯರು, ಮಕ್ಕಳು, ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು, ನೌಕರರು, ಸಿಬ್ಬಂದಿಗಳು, ಹೀಗೆ ಎಲ್ಲರನ್ನು ಒಳಗೊಂಡು ಕಾರ್ಯಕ್ರಮ ಮಾಹಿತಿಗಳು ಬೇಕು ಅಂದ್ರೆ ಎಲ್ಲರೂ ಆಕಾಶವಾಣಿನ ಕೇಳಲೇಬೇಕು. ಪರಿಶುದ್ಧವಾದ ಭಾಷೆ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಆಕಾಶವಾಣಿ ಕೇಳಬೇಕು ನೋಡು. ನಮ್ಮ ಮಕ್ಕಳಿಗೆ ಶ್ರೀಮಂತವಾದ ಸ್ವಚ್ಛವಾದ ಕನ್ನಡವನ್ನು ಕಲಿಸಬೇಕು ಅಂದ್ರೆ ಆಕಾಶವಾಣಿನ ಪ್ರತಿಯೊಂದು ಮನೆಯಲ್ಲೂ ಕೇಳಲೇಬೇಕು. ಒಂದು ವಿಷಯ ಆಕಾಶವಾಣಿಯಲ್ಲಿ ಬಂದಿದೆ ಅಂದ್ರೆ ನೂರಕ್ಕೆ ನೂರ ಅದು ಸತ್ಯ ಅಂತ. ಸುಳ್ಳು ಸುದ್ದಿ, ಗಾಳಿ ಸುದ್ದಿ, ಅತಿರಂಜಿತ ಸುದ್ದಿ, ಅತಿರೇಕದ ಸುದ್ದಿಗಳಿಗೆ ಇಲ್ಲಿ ಜಾಗ ಇಲ್ವೇ ಇಲ್ಲ ನೋಡ್ರವ. ಹೌದಮ್ಮ, ಅವತ್ತು ಇರ್ಲಿಲ್ಲ, ಇವತ್ತು ಇಲ್ಲ, ಯಾವತ್ತು ಇಲ್ಲ. ಬರೀ ಆಕಾಶವಾಣಿ ಅಲ್ಲ, ಸತ್ಯದ ಶುದ್ಧ ವಾಣಿ ಅಂದ್ರೂ ತಪ್ಪಿಲ್ಲ. ಯಾವತ್ತಿನಿಂದಲೂ ಇಡೀ ತಲೆಮಾರಿನ ಸಾಹಿತ್ಯ, ಸಂಸ್ಕೃತಿ, ವಿಚಾರಗಳು, ಆಲೋಚನೆಗಳು, ಪ್ರಶ್ನೆಗಳು, ಚಿಂತನೆಗಳನ್ನ ಸರಿಯಾದಂತ ದಾರಿನಲ್ಲಿ ನಡೆಸ್ತಾ ಬಂದಿದೆ ನಮ್ಮ ಆಕಾಶವಾಣಿ. ಸಾಮಾಜಿಕ ಬದಲಾವಣೆಯಲ್ಲಿ ಸಮರ್ಥವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಮೌಲ್ಯಗಳ ಜೊತೆಗೆ ಎಂದೂ ಕೂಡ ರಾಜಿ ಮಾಡಿಕೊಂಡಿಲ್ಲ. ಏ, ಯಾವ್ದೋ ಬೇಡವಾದದ್ದೆಲ್ಲ ನೋಡಿ ಕಣ್ಣು ಮನಸ್ಸು ಹೃದಯಗಳನ್ನ ಹಾಳು ಮಾಡ್ಕೊಣ ಬದ್ಲಿಗೆ ಕಣ್ಣು ಮುಚ್ಕೊಂಡು ಹೃದಯ ತೆರೆದ್ಕೊಂಡು ಕೇಳ್ತಾ ಸ್ವಾನುಭೂತಿ ಹೊಂದಬಹುದಾದಂತ ಆಕಾಶವಾಣಿ ಕೇಳೋದು ಒಳ್ಳೇದಲ್ವಾ? ಎಲ್ರು ಸ್ವಲ್ಪ ಯೋಚನೆ ಮಾಡಿ ನೋಡ್ರವ. ಈಗೇನು ಆಕಾಶವಾಣಿ ಕೇಳಕ್ಕೆ ರೇಡಿಯೋ ಅದಕ್ಕೊಂದು ಲೈಸೆನ್ಸ್ ಯಾವುದು ಬೇಡ. ನ್ಯೂಸ್ ಆನ್ ಏರ್ ಎನ್ನುವ ಆಪ್ನ ನಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು, ಎಲ್ಲಿ ಬೇಕಾದ್ರೂ ಕೇಳಬಹುದು. ದುಡ್ಡು ಕಾಸು ಏನು ಕೊಡಬೇಕಾಗಿಲ್ಲ, ಪ್ರತಿ ತಿಂಗಳು ಹಣ ಹಾಕಿಸ್ಬೇಕಾಗಿಲ್ಲ. ಆಕಾಶವಾಣಿನ ಕೇಳೋದು ಅಂದ್ರೆ ಸುಮ್ಮನೆ ಕೇಳೋದು ಅಂತಲ್ಲ, ಒಂದು ಸಭ್ಯವಾದ ಸಮಾಜವನ್ನ ಕಟ್ಟೋದು ಅಂತ ಅರ್ಥ ಕಂಡ್ರವ. ಆ ಮಟ್ಟಿನ ಶಕ್ತಿ ನಮ್ಮ ಆಕಾಶವಾಣಿಗಿದೆ. ಮುಖ್ಯವಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಆಕಾಶವಾಣಿಯನ್ನು ಕೇಳಿಸುವ ಅಭ್ಯಾಸ ಮಾಡಬೇಕು. ಇದರಿಂದ ಮಕ್ಕಳ ಮನಸ್ಸಿನ ಒತ್ತಡ ಕಡಿಮೆ ಆಗುತ್ತೆ. ಚಿಕ್ಕ ವಯಸ್ಸಿಗೆ ಅದು ಇದು ನೋಡಿ ಮಕ್ಕಳು ಹಾಳಾಗದು ತಪ್ಪುತ್ತೆ ಅಲ್ವೇನ್ರಪ್ಪ? ನಿಜ, ಮಕ್ಕಳ ಮನಸ್ಸನ್ನ ಕೆರಳಿಸುವ ಕಾರ್ಯಕ್ರಮಗಳನ್ನ ತಪ್ಪಿಸಿ ಮನಸ್ಸನ್ನ ನಿಧಾನವಾಗಿ ಅರಳಿಸುವ ಆಕಾಶವಾಣಿಯನ್ನು ಕೇಳುವ ಅವಕಾಶವನ್ನು ಅವರಿಗೆ ಒದಗಿಸಿಕೊಡ್ಬೇಕು. ಮನೆಯಲ್ಲಿ, ಅಂಗಡಿ ಮುಂಗಟ್ಟುಗಳಲ್ಲಿ, ಸೇವಾ ಕೇಂದ್ರಗಳಲ್ಲಿ, ಹೀಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಆಕಾಶವಾಣಿಯನ್ನ ಕೇಳೋ ಪ್ರಯತ್ನ ಮಾಡಬೇಕು. ಒಳ್ಳೇದನ್ನು ಕೇಳಕ್ಕೆ ಹಿಂಜರಿಕೆ ಯಾಕೆ ಅಂತೀನಿ. ಶ್ರೋತೃಗಳು ಹೆಚ್ಚಾದ್ರೆ ಕಾರ್ಯಕ್ರಮಗಳು ಕೂಡ ಹೆಚ್ಚಾಗ್ತವೆ. ಅಷ್ಟೇ ಅಲ್ಲ, ಕಾರ್ಯಕ್ರಮದ ವೈವಿಧ್ಯತೆ ಕೂಡ ಹೆಚ್ಚಾಗುತ್ತೆ. ತನ್ನ ಕೇಳುಗರ ಜೊತೆಗೆ ಸಂವಹನ ನಡೆಸಿ ಇನ್ನೂ ಹೆಚ್ಚು ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ನೀಡೋದಕ್ಕೆ ಆಕಾಶವಾಣಿಗೆ ಅವಕಾಶವಾಗುತ್ತೆ. ಖಂಡಿತ, ಒಂದು ಆರೋಗ್ಯಪೂರ್ಣವಾದ ಸಮಾಜ ಕಟ್ಟಬೇಕು ಅಂದ್ರೆ ಆಕಾಶವಾಣಿ ಕೇಳಬೇಕು ನೋಡ್ರಿ. ಗ್ರಾಮೀಣ ಸೊಗಡು, ನಗರದ ಸೊಬಗು, ಹೀಗೆ ಎಲ್ಲದಕ್ಕೂ ಒಂದು ಶಕ್ತಿ ಇರೋದು ಆಕಾಶವಾಣಿಗೆ ಮಾತ್ರ ಕಣವ. ತನ್ನ ಕೇಳುಗರನ್ನೇ ತನ್ನ ದೊಡ್ಡ ಆಸ್ತಿ ಅಂತ ನಂಬಿದ್ದೇ ಆಕಾಶವಾಣಿ. ನಾವಂತೂ ಇದ್ರದ ಕಾಯಂ ಕೇಳುಗರು ಕಣಪ್ಪ. ಯಾವುದೇ ಕೆಲಸ ಮಾಡಿಕೊಂಡೇ ರೇಡಿಯೋ ಕೇಳಬಹುದು. ಇದಕ್ಕಿಂತ ಸುಲಭವಾದ್ದು ಬೇರೆ ಯಾವ್ದಿದೆ? ಅಕ್ಷರ ಬರಲಿ ಬರದೇ ಇರಲಿ, ಪುರುಷ ಮಹಿಳೆ ಇರಲಿ, ಯುವಜನ ಮಕ್ಕಳಿರಲಿ, ಹಣ ಇದ್ದವರು ಇಲ್ದವರು, ಹಳ್ಳಿಯವರು ನಗರದವರು ಎಲ್ಲರೂ ಆಲಿಸಬಹುದು ಆಕಾಶವಾಣಿ ಕೇಳೋ ಒಂದು ವರ್ಗ. ಆವತ್ತಿನಿಂದ ಇವತ್ತಿನವರೆಗೂ ಯಾವತ್ತೂ ಇದ್ದೇ ಇದೆ. ಅದು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬೆಳೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ? ಅದಕ್ಕಾಗಿ ಊರೂರಲ್ಲಿ, ಮನೆ ಮನೆಯಲ್ಲಿ ಆಕಾಶವಾಣಿ ಮೊಳಗಲಿ, ಆಕಾಶವಾಣಿ ಬೆಳಗಲಿ ಅನ್ನೋದು ನಮ್ಮ ಆಸೆ. ಶುದ್ಧ ಭಾಷೆ ಉಳಿಯಲಿ, ಸಮರಸ್ಯ ಬೆಳೆಯಲಿ ಅನ್ನೋದು ನಮ್ಮ ಆಶಯ. ಓ, ಈ ಮಾತುಕತೆನಾ ಈ ಕಿವಿಲಿ ಕೇಳಿ ಆ ಕಿವಿಲಿ

ಇದುವರೆಗೂ ಜನಪದ ಗೀತೆ ಕೇಳಿದ್ರಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಹವಾಮಾನ ವರದಿ. ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಕ್ರಿಯವಾಗಿದ್ದು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು ಮತ್ತು ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ ಹೆಚ್ಚಿನ ಸ್ಥಳಗಳಲ್ಲಿ ಮಳೆಯಾಗಿದೆ. ಬಹುಮುಖ್ಯ ಮಳೆಯ ಪ್ರಮಾಣಗಳಲ್ಲಿ ಸಿಂದಗಿ ವಿಜಯಪುರ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಗುರುಮಿಟ್ಕಲ್ನಲ್ಲಿ 6 ಸೆಂಟಿಮೀಟರ್, ಯಾದಗಿರಿ ಜಿಲ್ಲೆಯ ಹೊನ್ಸಿಗೆಯಲ್ಲಿ 5 ಸೆಂಟಿಮೀಟರ್, ಯಡ್ರಾಮಿಯಲ್ಲಿ 4 ಸೆಂಟಿಮೀಟರ್, ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ 4 ಸೆಂಟಿಮೀಟರ್, ರಾಯಚೂರು ಮತ್ತು ಯಾದಗಿರಿಗಳಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಸರಾಸರಿ ಸಮುದ್ರ ಮಟ್ಟದಿಂದ ಮಾನ್ಸೂನ್ ಟ್ರೇ ಅಮೃತಸರ, ಚಂಡೀಗಢ, ಶಾಜಾಪುರ, ಲಕ್ನೋ, ಗೋರಖ್ಪುರ, ದರ್ಬಾಂಗ್, ಜಾಗ್ಗುರಿ ಮೂಲಕ ಹಾದು ಅಲ್ಲಿಂದ ಪೂರ್ವಕ್ಕೆ ಈಶಾನ್ಯಕ್ಕೆ ಅರುಣಾಚಲ ಪ್ರದೇಶಕ್ಕೆ ಹವಾಮಾನ ವೈಶಿಷ್ಟ್ಯ ತಲುಪಲಿತು. ಉತ್ತರ ಕರಾವಳಿ, ಆಂಧ್ರಪ್ರದೇಶ ಮತ್ತು ಪಕ್ಕದ ತೆಲಂಗಾಣದ ಮೇಲೆ ಸರಾಸರಿ ಸಮುದ್ರ ಮಟ್ಟದಿಂದ 3.1-5.8 ಕಿಲೋಮೀಟರ್ ಎತ್ತರದಲ್ಲಿ ದಕ್ಷಿಣ ಮೇಲ್ಭಾಗದ ವಾಯುವ್ಯ ಚಂಡಮಾರುತ ಪರಿಶೀಲನೆ ಮುಂದುವರೆದಿದೆ. ಇನ್ನು ನಾಳೆ ವಿಶೇಷವಾಗಿ ಬಳ್ಳಾರಿ, ವಿಜಯನಗರ, ಹಾಸನ, ಮೈಸೂರು, ಮಂಡ್ಯ, ರಾಮನಗರ, ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಹಲವೆಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ, ತುಮಕೂರು ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ 48 ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಒಂದೆರಡು ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದ್ದು ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ನಿಂದ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 3 ದಿನಗಳ ಹವಾಮಾನ ರಾಜ್ಯದಾದ್ಯಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದ್ದು ರಾಜ್ಯದ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಹೆಚ್ಚಾಗಿ ಕಂಡುಬಂದಿದೆ ಎಂದು ಈ ಮೂಲಕ ಹವಾಮಾನ ವರದಿ ತಿಳಿಸಿದೆ.